ನಮ್ಮ ಈ ಕಾರ್ಯಕ್ರಮದಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸುವಿಕೆ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ಈ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೀಗ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಇವತ್ತು ತಾವು ಈ ರೈತರ ಆದಾಯ ದ್ವಿಗುಣಗೊಳಿಸುವಿಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈ ಒಂದು ರೈತರ ಆದಾಯ ದ್ವಿಗುಣಗೊಳಿಸುವಿಕೆ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆಗಳಾಗ್ತಿದ್ದಾವೆ, ಬಹಳಷ್ಟು ಪ್ರಯತ್ನಗಳು ನಡೀತಿದ್ದಾವೆ, ಸರ್ಕಾರ ಇದಕ್ಕೆ ಬಹಳ ಒತ್ತು ಕೊಡ್ತಾ ಇದೆ. ಇದರ ಒಂದು ಪ್ರಾಮುಖ್ಯತೆ ಏನು ಸರ್? ಸರ್, ಒಂದು ಹೇಳಬೇಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ರೈತರ ಆದಾಯವನ್ನು ದ್ವಿಗುಣಗೊಳಿಸತಕ್ಕಂಥದ್ದು ಮುಖ್ಯ ಉದ್ದೇಶವಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಈಗಾಗಲೇ ಘೋಷಣೆ ಆಗಿದೆ. ಈ ಕೃಷಿ ಅಂತಕ್ಕಂಥದ್ದು ಮೂಲಭೂತವಾಗಿ ಜೀವನದ ಒಂದು ಭಾಗವಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು, ನಂತರ ದಿನಗಳಲ್ಲಿ ಇದನ್ನು ಆಹಾರ ಧಾನ್ಯಗಳನ್ನು ಬೆಳೆಸಬೇಕು, ಅದನ್ನು ಉಪಯೋಗಿಸ್ಬೇಕು ಅಂತಕ್ಕಂಥ ಒಂದು ಮನೋಭಾವನೆಯಲ್ಲಿ ಅದನ್ನು ಮಾಡಿರ್ತಕ್ಕಂಥದ್ದು, ನಂತರದಲ್ಲಿ ಅದನ್ನು ಉದ್ಯೋಗವಾಗಿ ನಾವು ಈ ಬೇಸಾಯವನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ಉತ್ಪನ್ನಗಳನ್ನು ಮಾರಿ ಅದರಿಂದ ಜೀವನ ನಡೆಸಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥ ವಾಸ್ತವ ಸ್ಥಿತಿ. ಆದರೆ ಇದನ್ನೆಲ್ಲ ನೋಡಿದರೆ ನಾವು ಕೃಷಿಯನ್ನು ಉದ್ಯೋಗ ರೂಪದಲ್ಲಿ ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಏನು ಚರ್ಚೆ ಆಗ್ತಿದೆ, ಈಗ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂತಂದ್ರೆ ಇದನ್ನು ಉದ್ಯೋಗದಿಂದ ಮಾರ್ಪಡಿಸಿ ನಾವು ಅದನ್ನು ಉದ್ಯಮವಾಗಿ ಪರಿವರ್ತಿಸಬೇಕಾಗಿದೆ. ಆ ಉದ್ಯಮವಾಗಿ ಪರಿವರ್ತಿಸಿದಲ್ಲಿ ಮಾತ್ರ ಈ ಒಂದು ರೈತರ ಆದಾಯವನ್ನು ದ್ವಿಗುಣಗೊಳಿಸೋದಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲೇ ಮಾನ್ಯ ಪ್ರಧಾನಮಂತ್ರಿಗಳು 2019ರಲ್ಲೇ ಕೇಂದ್ರ ಸರ್ಕಾರ ಚಾಲ್ತಿಗೆ ಬರ್ತಾ ಇದ್ದ ಹಾಗೇನೆ ಈ ಒಂದು ಘೋಷಣೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಆ ನಿಟ್ಟಿನಲ್ಲಿ ಈಗಾಗಲೇ 2 ಕ್ರಮಗಳನ್ನ ಕೇಂದ್ರ ಸರ್ಕಾರದಿಂದ ತೆಗೆದುಕೊಂಡಿದ್ದಾರೆ. ಒಂದು ಹೇಳಬೇಕಂತಂದ್ರೆ ಪಿಎಂ ಕಿಸಾನ್ ಯೋಜನೆ ಅಂತಕ್ಕಂಥದ್ದು, ಇದು ರೈತರಿಗೆ ಬಹಳ ಅನುಕೂಲವಾದಂತಹ ಒಂದು ಯೋಜನೆ. ಈ ಯೋಜನೆಯಲ್ಲಿ ರೈತರಿಗೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳನ್ನ ಪರಿಕರಗಳನ್ನ ಖರೀದಿಸೋಸ್ಕರ, ಬೇಸಾಯವನ್ನ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರದ ವತಿಯಿಂದ ಹಣವನ್ನ ನೀಡ್ತಾ ಇದ್ದಾರೆ. ಆ ರೀತಿ ವರ್ಷಕ್ಕೆ 3 ಕಂತುಗಳಲ್ಲಿ ಒಟ್ಟು 6,000 ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಇದು ಉದ್ಯಮವಾಗಿ ಪರಿವರ್ತನೆ ಆಗ್ಬೇಕು, ಇದಕ್ಕೆ ಪ್ರೋತ್ಸಾಹ ಬರಬೇಕು ಅಂತೇಳಿ ಒಂದು ಹೆಜ್ಜೆ ಅದು. ಎರಡನೇ ಹೆಜ್ಜೆಯಾಗಿ ಹೇಳ್ಬೇಕಂತಂದ್ರೆ ಮೊನ್ನೆ ತಾನೇ ಒಂದು 15 ದಿವಸದಿಂದನೆ ನಾವು ಕೇಂದ್ರ ಸರ್ಕಾರದ ಸಂಪುಟ ಪುನರ್ರಚನೆಯನ್ನ ನಾವೆಲ್ಲ ನೋಡಿದ್ವಿ. ಅದರಲ್ಲಿ ಇಲ್ಲಿವರೆಗೂ ಕೃಷಿ ಮತ್ತು ಸಹಕಾರ ಅಂತೇಳಿ ಇತ್ತು, ಅಗ್ರಿಕಲ್ಚರ್ ಅಂಡ್ ಕೋಆಪರೇಟಿವ್ ಮಿನಿಸ್ಟ್ರಿ ಅಂತೇಳಿ ಇತ್ತು. ಅದನ್ನ ಈಗ ಸಹಕಾರ ಇಲಾಖೆನೆ ಬೇರ್ಪಡಿಸಿ, ಅಂದ್ರೆ ಸಹಕಾರ ಇಲಾಖೆಯ ಪ್ರಾಮುಖ್ಯತೆ ಎಷ್ಟಿದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇರ್ತಕ್ಕಂತಹ ಒಂದು ಬೇಡಿಕೆನೆ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಹಾಗಾಗಿ ಇದು ಸಹಕಾರ ಇಲಾಖೆಯನ್ನ ಒತ್ತು ಕೊಟ್ಟು ಅದಕ್ಕೆ ಪ್ರತ್ಯೇಕಿಸಿ ಅದಕ್ಕೆ ಹೆಚ್ಚಿನ ಸವಲತ್ತನ್ನು ಕೊಡಬೇಕನ್ನೋ ನಿಟ್ಟಿನಲ್ಲಿ ಈ ಇಲಾಖೆಯನ್ನು ಮಾಡಿ ಕೂಡ ಕೃಷಿಗೆ ಒತ್ತು ಕೊಡಬೇಕಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಇವೆರಡು ಧ್ಯೇಯಗಳನ್ನು ತೆಗೆದುಕೊಂಡು ಈಗಾಗಲೇ ಇದೊಂದು ಚಾಲ್ತಿಯಲ್ಲಿ ಇದೆ ಸರ್. ಈಗ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ, ಆಮೇಲೆ ಬೇರೆ ಬೇರೆ ಒಂದು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ, ಬೇರೆ ಬೇರೆ ಒಂದು ಕ್ರಮಗಳನ್ನು ಚಾಲನೆಗೆ ತರ್ತಾ ಇದೆ. ಆದರೆ ರೈತರ ಒಂದು ಪ್ರಯತ್ನ ಬಹಳ ಮುಖ್ಯ ಆಗುತ್ತೆ. ಹೌದೌದು, ಯಾಕಂದ್ರೆ ನಾವು ಹೇಳ್ತೀವಿ ನೀವು ಮಾಡ್ಕೊಳ್ಳಿ, ನಿಮ್ ಇನ್ಕಮ್ ದ್ವಿಗುಣಗೊಳಿಸ್ಕೊಳ್ಳಿ ಅಂತೇಳಿ. ಹೌದು, ಆದ್ರೆ ರೈತರ ಪ್ರಯತ್ನ ಇಲ್ಲದೆ ಇದು ಸಾಧ್ಯ ಇಲ್ಲ. ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತಂದ್ರೆ ರೈತ ತಾನು ಮುಂದೆ ನಿಂತು ಯೋಚನೆ ಮಾಡಿ ಈ ಒಂದು ಕೃಷಿಯನ್ನು ಮಾಡಿದ್ರಷ್ಟೇ ಲಾಭದಾಯಕವಾಗುತ್ತೆ, ಇಲ್ಲ ಏನೋ ಸುಮ್ಮನೆ ಮಾಡೋಣ ಏನೋ ಬಿಡೋಣ ಅಂತಂದ್ರೆ ಖಂಡಿತವಾಗ್ಲೂ ಲಾಭದಾಯಕವಾಗಿ ಆ ಒಂದು ಕೃಷಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ರೈತರ ಆದಾಯವನ್ನ ದ್ವಿಗುಣಗೊಳಿಸಬೇಕು ಅಂತಂದ್ರೆ 3 ಅಂಶಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗುತ್ತೆ. ಒಂದನೇದಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಬೇಸಾಯದ ಖರ್ಚು ಬಹಳ ಆಗ್ತಾ ಇದೆ. ಆ ಬೇಸಾಯದ ಖರ್ಚನ್ನ ನಾವು ಕಡಿಮೆ ಮಾಡಲೇಬೇಕಾಗುತ್ತೆ. ಒಂದೇದ್ ಹೇಳ್ಬೇಕಂದ್ರೆ ಕಡಿಮೆ ಮಾಡಬೇಕಂತಂದ್ರೆ ಪರಿಕರಗಳನ್ನ ನಾವು ನಮ್ಮ ಇಲಾಖೆಯಲ್ಲೂ ಕೂಡ ರಿಯಾಯಿತಿ ದರದಲ್ಲಿ ಕೊಡ್ತಾರೆ, ಮತ್ತೆ ಅವರು ಕೂಡ ಹೆಚ್ಚಿನ ಪರಿಕರ ಬೇಕು ಅಂತಂದ್ರೆ ಸಗಟು ವ್ಯಾಪಾರದಲ್ಲಿ ತಗೊಂಡು ಕಡಿಮೆ ಮೊತ್ತಕ್ಕೆ ಹೆಚ್ಚಿನ ಪರಿಕರವನ್ನು ತಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ರೈತರು ಮಾಡಬೇಕಾಗುತ್ತೆ ಮುಂದಿನ ದಿವಸಗಳಲ್ಲಿ. ಮತ್ತೆ ಬೆಳೆದ ನಂತರ ಈಗ ಸಸ್ಯ ಸಂರಕ್ಷಣೆ ಇರ್ಬೋದು ಅಥವಾ ಎಡೆಕುಂಟೆ ಹೊಡಿತಕ್ಕಂಥದ್ದು ಇರ್ಬೋದು, ಮತ್ತೆ ಕೊಯ್ಲು ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವಕ್ಕೂ ಕೂಡ ಖರ್ಚನ್ನು ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಕೂಲಿಕಾರರನ್ನ ಅಥವಾ ಕೃಷಿ ಕಾರ್ಮಿಕರನ್ನ ನಂಬುವುದರ ಬದಲಾಗಿ ಕೃಷಿ ಯಂತ್ರೋಪಕರಣಗಳನ್ನ ಬಳಸಿ ಕೃಷಿ ಯಾಂತ್ರೀಕರಣದ ಕಡೆಗೆ ಒತ್ತನ್ನು ನೀಡಲೇಬೇಕಾಗುತ್ತೆ. ಇದು ಅನಿವಾರ್ಯವೂ ಕೂಡ. ಈ ನೀಡಿದಾಗ ಏನಾಗುತ್ತೆ, ಅದು ಇವರು ಏನು 2,000 ರೂಪಾಯಿ ಖರ್ಚು ಮಾಡಿ ನಾವು ಕೂಲಿ ಕೆಲಸ ಮಾಡಿಸ್ತಕ್ಕಂಥದ್ದನ್ನ 500 ರೂಪಾಯಿನಲ್ಲಿ ಯಂತ್ರೋಪಕರಣದಲ್ಲಿ ಕೆಲಸಗಳನ್ನ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಈಗ ಆಲ್ರೆಡಿ ಸಾಕಷ್ಟು ಜನ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಅದಲ್ಲದೇ ಕೊಯ್ಲು ಮಾಡಬೇಕಾದ್ರೂ ಕೂಡ ನಾವು ಅದನ್ನ ಹದವಾಗಿರ್ಬೇಕಾದ್ರೆ ಕಟಾವನ್ನು ಮಾಡಿ ಅದನ್ನ ಸಂರಕ್ಷಿಸ್ತಕ್ಕಂಥದ್ದು ಮತ್ತೆ ಸರಿಯಾಗಿ ಮಾರಾಟ ಮಾಡತಕ್ಕಂಥದ್ದು ಇದ್ರ ಬಗ್ಗೆ ನೋಡಿ ಗಮನ ಹರಿಸಬೇಕಾಗತ್ತೆ. ಒಂದನೇದು ನಾನು ಹೇಳಿದಾಗೆ ಬೇಸಾಯ ಖರ್ಚುಗಳನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಎರಡನೇದು ಹೇಳ್ಬೇಕಂದ್ರೆ ಉತ್ತಮ ಬೇಸಾಯ ಕ್ರಮಗಳನ್ನ ನಾವು ಅಳವಡಿಸಬೇಕಾಗುತ್ತೆ. ಏನು ಉತ್ತಮ ಬೇಸಾಯ ಕ್ರಮಗಳು ಅಂದ್ರೆ, ಈಗ ರಾಗಿಯನ್ನ ಬಿತ್ತಬೇಕಂತ ಇರುತ್ತಾನೆ, ರಾಗಿಯನ್ನ ಬಿತ್ತಬೇಕಾದ್ರೆ ಲೋಕಲ್ ರಾಗಿಯನ್ನ ಬಿತ್ತದಕ್ಕಿಂತ ಈಗ ಅಧಿಕ ಇಳುವರಿ ತಳಿಗಳು ಸಾಕಷ್ಟು ಸಿಗ್ತವೆ, ಅಂತವನ್ನ ಹುಡುಕಿ ಬಿತ್ತಕ್ಕಂಥದ್ದು, ಮತ್ತೆ ಸಕಾಲದಲ್ಲಿ ಬಿತ್ತಕ್ಕಂಥದ್ದು, ಮತ್ತೆ ನೀರಿನ ಲಭ್ಯತೆಗೆ ಈಗೇನು ನಾವು ವಾಣಿಜ್ಯ ಬೆಳೆಗಳನ್ನೆಲ್ಲ ಬೆಳಿತೇವೆ ಅಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ನಾವು ಹನಿ ನೀರಾವರಿ ಇರ್ಬೋದು, ತುಂತುರು ನೀರಾವರಿ ಇರ್ಬೋದು, ಯಾವುದೇ ಒಂದು ಇಂಥ ವಿಧಗಳನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಜೊತೆಗೆ ಇವೆಲ್ಲದಲ್ಲೇ ಸಮಗ್ರ ಬೆಳೆ ನಿರ್ವಹಣೆ ಪದ್ಧತಿ ಅಂತೀವಿ, ಅಂದ್ರೆ ಸಮಗ್ರವಾಗಿ ಬೆಳೆಯನ್ನ ನಾವು ನಿರ್ವಹಿಸಬೇಕು. ಒಂದು ಅದಕ್ಕೆ ಪೋಷಕಾಂಶಗಳನ್ನು ನೀಡೋದಾಗ್ಲಿ, ರೋಗ ರುಜಿನಗಳನ್ನು ತಡೆಗಟ್ಟೋದಾಗ್ಲಿ, ಎಲ್ಲವನ್ನೂ ಕೂಡ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಸುಮ್ಮನೆ ತಿಳಿದಾಗ ಹೋಗೋದು, ತಿಳಿದಾಗ ಬಿಡೋದು ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ನಾವು ಒಳ್ಳೆ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ತಾವು ಇನ್ನೊಂದು ಗಮನಿಸಿರ್ತೀರೇನ ಅನ್ಸುತ್ತೆ, ಕೆಲವರು ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಸ್ತಾರೆ, ಹೌದು, ಅಲ್ಲಿ ಹೆಚ್ಚು ಖರ್ಚಾಗುತ್ತೆ ಅವರಿಗೆ, ಹೌದು. ಸೊ ಈ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಅದರ ಅವಶ್ಯಕತೆ ಏನಿದೆ ಅಷ್ಟನ್ನೇ ಉಪಯೋಗಿಸ್ಬೇಕು. ಹೆಚ್ಚಿಗೆ ಉಪಯೋಗಿಸಿದಷ್ಟು ಅದು ಹಣನೂ ವೇಸ್ಟ್, ಜೊತೆಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳು ಕೂಡ ಅದು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಬಹಳ ಗಮನವನ್ನ ಕೊಡಬೇಕಾಗುತ್ತೆ. ಮೂರನೇದಾಗಿ ಹೇಳಬೇಕಂತಂದ್ರೆ ಉತ್ಪಾದನಾ ಆದಾಯವನ್ನ ಹೆಚ್ಚಿಸ್ತಕ್ಕಂಥದ್ದು, ಇನ್ಕ್ರೀಸ್ ಇನ್ ರಿಟರ್ನ್ಸ್ ಅಂತೀವಿ. ಅಂದ್ರೆ ಬರ್ತಕ್ಕಂಥ ಆದಾಯವನ್ನ ಯಾವ ರೀತಿ ಹೆಚ್ಚಿಸಬಹುದು ನಾವು ಅನ್ಕೋಬಹುದು, ಏನ್ ಹೆಚ್ಚಿಸಕ್ ಬರುತ್ತೆ ಅಂತೇಳಿ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಅದು ಕೂಲಂಕುಷವಾಗಿ ಪರಿಶೀಲಿಸದೆ ಆದಲ್ಲಿ ನಾವು ಈಗ ರಾಗಿಯನ್ನ ನೇರವಾಗಿ ಮಾರುಕಟ್ಟೆಗೆ ಬಂದ ತಕ್ಷಣ ಕಟಾವು ಮಾಡಿ ತುಳಿದು ತೂರಿ ಮಾರೋದಕ್ಕಿಂತ ಅದನ್ನೇ ಕ್ಲೀನಾಗಿ ಪಾಲಿಶ್ ಮಾಡಿ 5-5 ಕೆಜಿ ಪ್ಯಾಕೆಟ್ ಮಾಡಿ ನಾವು ಎಲ್ಲರೂ ಅಂಗಡಿಗಳಲ್ಲಿ ಕೊಟ್ರೆ ನೀವು ಅಲ್ಲಿ 3,000 ರೂಪಾಯಿಗೆ ದುಡಿತಕ್ಕಂಥದ್ದನ್ನ 4,500 ರೂಪಾಯಿ ನಾವು ಅದರಿಂದ ಕ್ವಿಂಟಲ್ಗೆ ಕಳಿಸ್ಬೋದು. ಆ ರೀತಿ ನಾವು ಅದರ ಒಂದು ಮೌಲ್ಯವರ್ಧನೆಯನ್ನ ಮಾಡಿ ಮಾರತಕ್ಕಂಥದ್ದು ಒಂದು ಆ ದಿಕ್ಕಿನಲ್ಲಿ ನಾವು ಇನ್ ಮುಂದೆ ಯೋಚನೆ ಮಾಡಲೇಬೇಕಾಗುತ್ತೆ. ಮತ್ತೆ ಕಟಾವುಗಿಂತ ಮೊದಲು ಆ ಒಂದು ಕಾಳನ್ನ ಕೆಡದ ರೀತಿಯಲ್ಲಿ ಯಾವ ರೀತಿ ಕಟಾವು ಮಾಡಬೇಕು, ಆಮೇಲೆ ಕಟಾವು ಕಾರ್ಯದಲ್ಲೇ ಸಾಕಷ್ಟು ನಾವು ಹಾಳು ಮಾಡ್ಕಂತೇವೆ, ಅದನ್ನ ವೇಸ್ಟ್ ಮಾಡ್ಕಂತೇವೆ, ಹಾನಿ ಮಾಡ್ಕಂತೇವೆ, ಅಂತದನ್ನು ಕೂಡ ತಡದೆ ಆದಲ್ಲಿ 10-15% ಹೆಚ್ಚಿನ ಉತ್ಪಾದನೆಯನ್ನ ನಾವು ಪಡೀಲಿಕ್ಕೆ ಅವಕಾಶ ಇದೆ. ಆಮೇಲೆ ಈಗ ಹೆಂಗೆ ಅಂತಂದ್ರೆ ನಾವೆಲ್ಲ ಸಾಲ ಮಾಡ್ತಂದಿರ್ತೀವಿ, ಮತ್ತೆ ಅವ್ರಿಗೆ ದುಡ್ಡು ಕಟ್ಟಬೇಕು, ಅವ್ರು ಹೇಳಿದ ರೇಟ್ಗೆ ಕೊಡ್ತೀವಿ, ಈ ರೀತಿ ವ್ಯವಸ್ಥೆಯಿಂದ ನಾವು ಹೊರಗೆ ಬರಲೇಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಅದರಿಂದ ಲಾಭ ಗಳಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲೆಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಇದೆ, ಎಲ್ಲೆಲ್ಲಿ ಮಾರಾಟ ವ್ಯವಸ್ಥೆ ಇದೆ ಅದನ್ನೆಲ್ಲ ತಿಳ್ಕೋಬೇಕು. ಎಲ್ಲಿ ಹೆಚ್ಚಿನ ನಮಗೆ ದರ ಸಿಗುತ್ತೆ ಅಂತ ಕಡೆ ಯೋಚನೆ ಮಾಡಿ ಅಂತ ಕಡೆ ಕಳಿಸ್ಕೊಡ್ತಕ್ಕಂಥದ್ದು, ಇಂಥದ್ರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕಾಗುತ್ತೆ. ಆಮೇಲೆ ಈಗ ತರಕಾರಿಗಳಾಗಲಿ ಹೂಗಳಾಗಲಿ ಇಂಥವನ್ನೆಲ್ಲ ಬೆಳೆದಾಗ ಸಾಗಾಣಿಕಾ ವ್ಯವಸ್ಥೆನ ಮೊದಲೇ ಹದಗೊಳಿಸ್ಕೊಂಡು ನಾವು ಇದನ್ನ ಅದಕ್ಕೆ ಕೈ ಹಾಕಬೇಕಾಗುತ್ತೆ. ಆಮೇಲೆ ನಾವು ಎಷ್ಟೋ ಸೀಸನ್ ಅಲ್ಲಿ ನಾವು ನೋಡ್ತೇವೆ, ಟೊಮೆಟೊ ಇರ್ಬೋದು, ಈರುಳ್ಳಿ ಇರ್ಬೋದು, ಇವನ್ನೆಲ್ಲ ನಾವೇನ್ ಮಾಡ್ತೀವಿ, ಹೆಚ್ಚೇತವಾಗಿ ಬೆಳಿತೀವಿ, ಅದನ್ನ ನಮ್ಮಲ್ಲಿ ಶೇಖರಣೆ ಮಾಡಿಸ್ತಕ್ಕಂಥ ವ್ಯವಸ್ಥೆ ಇರಲ್ಲ, ಅವ್ರಿಗೆ ಕೇಳಿದ ರೇಟ್ ಕೊಡಬೇಕಾಗುತ್ತೆ, ಬರಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲೂ ಕೂಡ ನಾವು ರೈತರೆಲ್ಲ ಯೋಚನೆ ಮಾಡಿ ಕೋಆಪರೇಟಿವ್ ಫಾರ್ಮಿಂಗ್ ಅಥವಾ ಈಗ ನಾನೇನು ಹೇಳಿದೆ ಸಹಕಾರ ಇಲಾಖೆ, ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೋಆಪರೇಟಿವ್ ಫಾರ್ಮಿಂಗ್ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಈಗೇನು ರೈತರಲ್ಲಿ ಗುಂಪುಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಫಾರ್ಮರ್ ಫೆಡರೇಷನ್ಸ್ ನ ಮಾಡ್ತಕ್ಕಂಥದ್ದು, ಇಂಥವನ್ನೆಲ್ಲ ಮಾಡ್ಕೊಂಡಾಗ ನಮಗೇನಾಗುತ್ತೆ, ರೈತರಲ್ಲಿ ಈಗೇನು ಈ ಮೂರು ಅಂಶಗಳನ್ನು ಹೇಳಿದೆ, ಈ ಮೂರು ಅಂಶಗಳಲ್ಲೂ ಕೂಡ ಉತ್ತಮ ಅಂಶಗಳನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ರೈತರು ಈ ಮೂರು ವಿಚಾರದ ಬಗ್ಗೆ ಗಮನ ಹರಿಸಬೇಕು. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ, ಅದನ್ನ ಹೇಳ್ಬೇಕಂತಂದ್ರೆ ಬೇಸಾಯ ಕ್ರಮಗಳಲ್ಲೇ ಬರುತ್ತೆ, ಆದರೆ ನಾನು ಅದಕ್ಕೆ ಬಹಳ ಹೆಚ್ಚಿಗೆ ಒತ್ತನ್ನ ಕೊಡ್ತಾನೆ. ಯಾಕೆ ಅಂತಂದ್ರೆ, ರೈತ ಈಗ ಏನ್ ಮಾಡ್ತೀಯಾನೆ, ಮೆಕ್ಕೆಜೋಳ ಬೆಳೆಯೋದಂದ್ರೆ ಬರೇ ಮೆಕ್ಕೆಜೋಳ ಬೆಳೆಯೋದು, ಇಲ್ಲ ತೊಗರಿ ಬೆಳೆಯೋದಂದ್ರೆ ಬರೇ ತೊಗರಿ ಬೆಳೆಯೋದು, ಶೇಂಗಾ ಅಂದ್ರೆ ಬರೇ ಶೇಂಗಾ ಬೆಳೆಯೋದು, ಈ ತರ ಒಂದು ಮನೋಭಾವನೆ ಬರ್ತಾ ಇದೆ. ರೈತರು ದಯವಿಟ್ಟು ಕೃಷಿ ಅಂದ್ರೆ ಸಮಗ್ರ ಕೃಷಿ ಅಂತಕ್ಕಂಥದ್ದಕ್ಕೆ ನಾವು ಒತ್ತು ಕೊಡಬೇಕು, ಅಳವಡಿಸ್ಕೊಳ್ಳೇಬೇಕು. ಮುಂದಿನ ಪೀಳಿಗೆ ನಾವು ಕೃಷಿಯನ್ನ ಅಳವಡಿಸ್ಕೊಂತೀವಿ, ಇದ್ದ ಕೃಷಿಯನ್ನ ಮುಂದುವರಿಸ್ತೀವಿ, ಇದ್ದ ಕೃಷಿನಲ್ಲಿ ಲಾಭ ಪಡಿತೀವಿ ಅನ್ನೋ ಒಂದು ಏನಾದ್ರು ಧ್ಯೇಯ ಇದ್ದ ಆದಲ್ಲಿ ಈ ಒಂದು ಸಮಗ್ರ ಕೃಷಿ ಪದ್ಧತಿ ಅನಿವಾರ್ಯ. ಅದನ್ನು ಪಡೆದ್ರೆ ಮಾತ್ರ ಮಾತ್ರ ನಾವು ಕೃಷಿನಲ್ಲೇ ಒಂದು ಉದ್ಯಮವಾಗಿ ಪರಿವರಿಸೋದಕ್ಕೆ ಸಾಧ್ಯತೆ ಇದೆ, ಮತ್ತೆ ಆದಾಯವನ್ನ ಖಂಡಿತವಾಗ್ಲೂ ನಾವು ದ್ವಿಗುಣಗೊಳಿಸಬಹುದು, ದ್ವಿಗುಣಕ್ಕಿಂತ ಹೆಚ್ಚಿಗೆ ಮಾಡಬಹುದು. ಯಾಕೆ ಅಂತಂದ್ರೆ ನಾವು ಬೆಳೀತಕ್ಕಂಥ ಪ್ರತಿಯೊಂದು ಉತ್ಪನ್ನನು ಕೂಡ ಯಾವುದೂ ಕೂಡ ಹಾನಿಯಾಗಲ್ಲ, ವೇಸ್ಟ್ ಆಗಲ್ಲ, ಪ್ರತಿಯೊಂದು ಆಗುತ್ತೆ. ಜೊತೆಗೆ ನಾವು ವರ್ಷದ ಪೂರ್ತಿ ಕೂಡ ಆ ಒಂದು ಬೇಸಾಯದಲ್ಲಿ ನಾವು ತೊಡಗಿಸ್ಕೋಬಹುದಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಹೇಳಬೇಕಂತಂದ್ರೆ ಸಮಗ್ರ ಕೃಷಿ ಪದ್ಧತಿಯೇ ಕೃಷಿ ಅಂತಕ್ಕಂಥ ಒಂದು ಮೂಲ ಧ್ಯೇಯ ಬರಲೇಬೇಕಾಗುತ್ತೆ. ಅದು ಬಿಟ್ರೆ ಬೇರೆ ಒಂದು ಅವಕಾಶನೇ ಇಲ್ಲ ಅಂತೇಳಿ ನನ್ನ ಮುಖ್ಯವಾದ ಭಾವನೆ. ಸರ್, ಈಗ ನೀವ್ ಹೇಳ್ತೀರಿ ಪ್ರಯತ್ನಶೀಲರಾಗಿರ್ಬೇಕು, ಹೊಸತನಕ್ಕೆ ಪ್ರಯತ್ನ ಮಾಡ್ತಿರ್ಬೇಕು, ಹುಡುಕ್ತಿರ್ಬೇಕು. ಅವರ ಒಂದು ವಾತಾವರಣಕ್ಕೆ ಯಾವ್ಯಾವ ಘಟಕಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯೋ ಆ ಅಳವಡಿಕೆಯನ್ನ ಅವರು ಅವರೇ ಯೋಚನೆ ಮಾಡಿ ಮಾಡ್ಬೇಕು. ನಾವು ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ನೋಡಪ್ಪ ಇದು ಸಾಕು ಅದ್ ಸಾಕು ಅಂತ ಹೇಳೋದಲ್ಲ. ಆ ಒಂದು ವಾತಾವರಣಕ್ಕೆ ಯಾವುದು ಅವನಿಗೆ ಲಾಭದಾಯಕವಾಗುತ್ತೋ ಅದನ್ನ ಸಾಕ್ಬೇಕು. ಕೆಲವು ಕಡೆ ಎಮ್ಮೆ ಅಥವಾ ಹಸುಗಳನ್ನ ಸಾಕೋದಕ್ಕೆ ಕಷ್ಟಕರವಾಗುತ್ತೆ, ಅಂತ ಕಡೆ ಕುರಿ ಮೇಕೆಯನ್ನು ಸಾಕಿ ಅವನು ಲಾಭ ಗಳಿಸಬೇಕಾಗುತ್ತೆ. ಕೆಲವು ಕಡೆ ಕೋಳಿಯನ್ನ ಸಾಕೋದ್ ಕಷ್ಟ ಆಗುತ್ತೆ, ಕೆಲವು ಕಡೆ ಮೀನನ್ನ ಸಾಕೋದ್ ಕಷ್ಟ ಆಗುತ್ತೆ. ಎಲ್ಲಿ ಮೀನನ್ನ ಸಾಕೋದಕ್ಕೆ ಅವಕಾಶ ಇದೆಯೋ ಅಲ್ಲಿ ಸಾಕಿ, ಎಲ್ಲಿ ಹಸುಗಳನ್ನ ಸಾಕೋದಕ್ಕೆ ಅವಕಾಶ ಇದೆಯೋ ಅಲ್ಲಿ ಸಾಕಿ, ಎಲ್ಲಿ ಕುರಿ ಮೇಕೆ ಇವುಗಳನ್ನ ಸಾಕಿ ಲಾಭ ಗಳಿಸಬಹುದು ಅಲ್ಲಿ ಸಾಕಿ. ಈ ತರ ಅವನೇ ಒಂದು ಯೋಜನೆಯನ್ನ ತಯಾರಿಸಬೇಕು. ನನ್ನ ಈ ವಾತಾವರಣಕ್ಕೆ ಯಾವ್ಯಾವ ಘಟಕಗಳನ್ನ ಅಳವಡಿಸ್ಕೊಂಡ್ರೆ ನನಗೆ ಅನುಕೂಲ ಆಗುತ್ತೆ. ಕೆಲವರು ರೇಷ್ಮೆ ಕೃಷಿಯನ್ನ ಅಳವಡಿಸ್ಕೊಂತಾರೆ, ಅಂತವ್ರಿಗೆ ನೀವಿಲ್ಲ ರೇಷ್ಮೆ ಕೃಷಿ ಮಾಡ್ಬಿಟ್ರೆ ಅದೊಂದೇ ಮಾಡಿದ್ರಾಗಲ್ಲ, ನೀವು ಅದ್ರ ಜೊತೆಗೂ ಬೇರೆ ಮಾಡಬೇಕು ಅಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡಬಾರ್ದು. ರೇಷ್ಮೆ ಕೃಷಿ ಜೊತೆಗೆ ಅವ್ರಿಗೆ ಕೃಷಿ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಮಾಡ್ಲಿ, ಹೈನುಗಾರಿಕೆ ಆದ್ರೆ ಮಾಡ್ಲಿ, ಇಲ್ಲಾಂದ್ರೆ ಯಾವ್ದು ಅವರ ಒಂದು ವಾತಾವರಣಕ್ಕೆ ಹೋಗ್ಗಳುತ್ತೋ ಅದನ್ನ ಅವರು ಮಾಡಬೇಕು, ಅದನ್ನ ಲಾಭದಾಯಕವಾಗಿ ಗಳಿಸ್ಬೇಕು. ಯಾಕಂತಂದ್ರೆ ಅವ್ರನ್ನ ಒಂದು ಘಟಕವನ್ನು ಅಳವಡಿಸ್ಕೋಬೇಕಾದ್ರೆ ತಾರ ಅಂಶಗಳ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ, ಅದರ ಮೂಲ ಎಲ್ಲಿ, ಜೊತೆಗೆ ಅದನ್ನ ಬೆಳೆಸ್ತಕ್ಕಂಥ ಕ್ರಮಗಳಾಗಿರ್ಬೋದು, ಕೊನೆಗೆ ಅದೆಲ್ಲ ಬೆಳೆಸಿದ ಮೇಲೆ ಮಾರಾಟ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ನಾವು ಮಾರಾಟದ ಚೈನ್ ಲಿಂಕ್ ಅನ್ನು ಇಡ್ಕೊಂಡೇ ನಾವು ಆ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ರೈತರು ಅವರೇ ಯೋಚನೆ ಮಾಡಿ ಅವರ ವಾತಾವರಣಕ್ಕೆ ಒಗ್ಗುವ ರೀತಿಯಲ್ಲಿ ಅವರೇ ತಯಾರಿಸ್ಕೊಂಡು ಅವರೇ ಅಳವಡಿಸ್ಕೊಂಡಾಗ ಮಾತ್ರ ಖಂಡಿತವಾಗ್ಲೂ ಶೇಕಡ 100%-100% ಲಾಭದಾಯಕವಾಗುತ್ತೆ. ಆಮೇಲೆ ರೈತರ ಆದಾಯವನ್ನ ಖಂಡಿತವಾಗ್ಲೂ ನಾವು ದ್ವಿಗುಣಕ್ಕಿಂತ ಹೆಚ್ಚೆಗೊಳಿಸಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಅಂದ್ರೆ ಈಗ ನಮ್ಮ ರೈತರು ಒಂದು ಬೇಸಾಯ ಕ್ರಮಗಳಿಂದ ಹಿಡಿದು ಒಂದು ತಾಂತ್ರಿಕತೆಯನ್ನು ಅಳವಡಿಸ್ಕೊಳೋದಿರ್ಬೋದು, ಆಮೇಲೆ ಮಾರ್ಕೆಟಿಂಗ್ ನಲ್ಲಿ ಏನು ಒಂದು ಹೊಸತನ ಕಂಡುಕೊಳ್ಳೋದಿರ್ಬೋದು, ಆಮೇಲೆ ತಾವು ಹೇಳಿದ್ರೆ ಈ ಗುಂಪುಗಳೆಲ್ಲ ಮಾಡಿಕೊಂಡು ಅಲ್ಲೆಲ್ಲ ಪ್ರಯತ್ನ ಮಾಡಬಹುದು, ರೈತರಲ್ಲಿ ಮಾಹಿತಿ ವಿನಿಮಯ ಆಗುತ್ತೆ, ಎಲ್ಲಿ ಅವಕಾಶಗಳು ಇರ್ತವೆ, ಎಲ್ಲಿ ಇದಕ್ಕೆ ನಮಗೆ ಸಾಧ್ಯತೆಗಳು ಇರ್ತವೆ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಹಾಗಾಗಿ ಬರೇ ಏನು ಹೇಳ್ತಾರೆ, ಅಪ್ಪ ಬೆಳೆಸಿದ ಆಲದ ಮರದ ಒಂದು ಗಾದಿ ಹೇಳ್ತಾರೆ, ಅದ್ರ ಬದಲಿ ಹೊಸತನವನ್ನ ಕಾಪಾಡಬೇಕು. ಆಮೇಲೆ ಮುಂದಿನ ದಿನಗಳಲ್ಲಿ ಎರಡು ಅಂಶಗಳನ್ನ ಸರ್ಕಾರದ ವತಿಯಿಂದ ಕೂಡ ಬಲಪಡಿಸಬೇಕಾಗುತ್ತೆ. ಏನು, ಈ ನಮ್ಮ ಕೃಷಿಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಶೇಖರಣಾ ವ್ಯವಸ್ಥೆ ಇರ್ಬೋದು, ಮೌಲ್ಯವರ್ಧನೆಗೆ ಪ್ರೋತ್ಸಾಹ ನೀಡತಕ್ಕಂಥದ್ದು ಇರ್ಬೋದು, ಮತ್ತೆ ಸಂಸ್ಕರಣೆಗೆ ಪ್ರೋತ್ಸಾಹ ನೀಡತಕ್ಕಂಥದ್ದು, ಈ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರದ ವತಿಯಿಂದ ಸಾಕಷ್ಟು ಯೋಜನೆಗಳು ಕೂಡ ರೈತರಿಗೆ ಲಭ್ಯ ಆಗ್ತಿದೆ. ಒಂದು ಹೇಳಬೇಕಂತಂದ್ರೆ ಒಬ್ಬಂಟಿ ರೈತರು ಅಥವಾ 2, 3, 10 ಇದನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರೈತರಲ್ಲಿ ಒಂದು ಒಗ್ಗೂಡುವಿಕೆ ಆಗ್ಬೇಕು, ಅವರಿಂದ ಫಾರ್ಮರ್ ಫೆಡರೇಷನ್ಸ್ ಆಗ್ಬೇಕು. ಆ ಫಾರ್ಮರ್ ಫೆಡರೇಷನ್ ಮೂಲಕ ಅವರಿಗೆ ಏನೇನು ಪರಿಕರಗಳು ಲಭ್ಯತೆ ಇದೆ ಎಲ್ಲವನ್ನು ಕೂಡ ಕಮ್ಮಿ ಬೆಲೆನಲ್ಲೇ ಪಡಿಬಹುದು, ಮತ್ತೆ ಅವರು ಮಾರುಕಟ್ಟೆ